ಉತ್ಸವದ ಕುರಿತು ಮಾಹಿತಿ ನೀಡಿದ ಅವರು, ನಾಳೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರೀಡಾ ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಜನವರಿಯಲ್ಲಿ ಆದೇಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧೆಡೆ ಹಲವು ಸಚಿವರು ಭಾಗಿ. ಮಳವಳ್ಳಿಯ ಶಿವರಾತ್ರಿ ಶ್ರೀಗಳ 1066ನೇ ಜಯಂತೋತ್ಸವಕ್ಕೆ ತೆರೆ, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಾಗಿ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡಲು ದ್ವೇಷ ಭಾಷಣ ನಿಯಂತ್ರಣ ಕಾನೂನನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ, ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು. ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್ RBI ಹೇಳುತ್ತೆ. ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50:42. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಲ್ಲಿಗೆ ಬೇಸಾಯ ಕುರಿತು ಡಾಕ್ಟರ್ ಜಯಂತಿ ಆರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಜಯಂತಿ ಅವರೇ. ನಮಸ್ಕಾರ. ಮಲ್ಲಿಗೆ ನಮ್ಮ ರೈತ ಬಾಂಧವರ ಮತ್ತು ರೈತ ಮಹಿಳೆಯರ ಬಹಳ ಮುಖ್ಯವಾದಂಥ ಹೂವಿನ ಬೆಳೆ. ತಾವತ್ತು ಈ ಹೂವಿನ ಒಂದು ಬೇಸಾಯದ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ಮಲ್ಲಿಗೆ ಹೂವಿನ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ತಮಗೆ ಗೊತ್ತಿರುವಂತೆ ಮಲ್ಲಿಗೆ ಸಾಮಾನ್ಯವಾಗಿ ಎಲ್ಲ ಶುಭ ಕಾರ್ಯಗಳಲ್ಲಿ, ಅಂದರೆ ಧಾರ್ಮಿಕ ಸಮಾರಂಭಗಳಲ್ಲಾಗಿರ್ಬೋದು, ಅಲಂಕಾರಕ್ಕಾಗಿರ್ಬೋದು, ಕೇಶ ಅಲಂಕಾರಕ್ಕಾಗಿ, ಅದರಲ್ಲೂ ಮಹಿಳೆಯರು ಮುಡಿದುಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ ಈ ಹೂವನ್ನು, ಈ ಸುವಾಸನೆ ಇರೋದ್ರಿಂದ. ಇದಲ್ಲದೆ ಹಾರ ತುರಾಯಿಗಳಲ್ಲಿ, ಮತ್ತು ಮಾಲೆ ಕಟ್ಟೋದಕ್ಕೆ, ಹೂಗುಚ್ಛಗಳಲ್ಲಿ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ, ಅಂದರೆ ಪರಿಮಳ ಯುಕ್ತ ಎಣ್ಣೆಯನ್ನು ತೆಗೆಯೋದಕ್ಕೆ, ಅದರ ತಯಾರಿಕೆಯಲ್ಲೂ ಸಹ ಮಲ್ಲಿಗೆ ಹೂವಿನ ಉಪಯೋಗ ಇದೆ. ಈ ತೈಲವನ್ನು, ಅಂದರೆ ಹೂವಿನಿಂದ ತೆಗೆದಂಥ ಸುಗಂಧಯುಕ್ತ ತೈಲವನ್ನು ಸಾಬೂನು ತಯಾರಿಕೆಯಲ್ಲಿ, ಅಗರಬತ್ತಿ ತಯಾರಿಕೆಯಲ್ಲಿ, ಈ ಥರ ಇನ್ನೂ ಅನೇಕ, ನೀವು ಎಷ್ಟೋ ಹೆಸರುಗಳು ಹೇಳ್ಬೋದು, ಅದೆಲ್ಲ ಪ್ರಾಡಕ್ಟ್ಸಲ್ಲೂ ಇದನ್ನು ಉಪಯೋಗಿಸ್ತಾರೆ. ಇದಲ್ಲದೇ ಈ ಗಿಡದ ಬಳ್ಳಿ, ಎಲೆ, ಕಾಯಿ, ಕಾಂಡ, ಬೇರು ಸಹಿತ, ಇದರಲ್ಲೂ ಸಹ ಔಷಧೀಯ ಗುಣಗಳಿರೋದ್ರಿಂದ ಆಯುರ್ವೇದದಲ್ಲಿ ಸಹ ಇದನ್ನು ಉಪಯೋಗಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಚರ್ಮರೋಗಕ್ಕೆ ಮತ್ತು ನೋವು ನಿವಾರಕವಾಗಿ, ಕಣ್ಣು ನೋವಿಗೆ ಮತ್ತು ಗಂಟಲು ನಾಳದ ಸ್ವಚ್ಛತೆಗೆ, ಹೀಗೆ ಅನೇಕ ಆಯುರ್ವೇದ ಔಷಧಿಗಳನ್ನು ತಯಾರಿಸೋದಕ್ಕೆ ಮಲ್ಲಿಗೆ ಹೂವಿನಿಂದ ತೆಗೆದ ಸುಗಂಧ ದ್ರವ್ಯವನ್ನು ಉಪಯೋಗಿಸ್ತಾರೆ. ಈ ಸುಗಂಧ ದ್ರವ್ಯ ವಸ್ತುಗಳು ಇದಲ್ಲದೆ ಬೇರೆ ದೇಶಗಳಲ್ಲಿ ಬಾಯಿ ಮುಕ್ಕಳಿಸೋದಕ್ಕೆ, ಅಂದರೆ ಮೌತ್ ಫ್ರೆಷ್ನರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಹ ಉಪಯೋಗಿಸ್ತಾರೆ. ಮತ್ತು ಇನ್ನೂ ಅನೇಕ ವಸ್ತುಗಳಲ್ಲಿ, ಅಂದರೆ ಕೆಲವು ಬಗೆಯ ಆಹಾರ ಪದಾರ್ಥಗಳಲ್ಲಿ ಮತ್ತು ಪಾನೀಯಗಳಲ್ಲಿ ಸುವಾಸನೆಗಾಗಿ ಇದನ್ನು ಉಪಯೋಗಿಸ್ತಾರೆ. ಹೀಗೆ ಮಲ್ಲಿಗೆಗೆ ನಾನಾ ವಿಧದ ಉಪಯೋಗಗಳು ಇರುತ್ತೆ. ಅದರಲ್ಲೂ ಮುಂಚೆನೆ ಹೇಳ್ದಂಗೆ ಸುಗಂಧ ದ್ರವ್ಯ, ಈ ಮಲ್ಲಿಗೆಯಿಂದ ತೆಗೆದಂತ ಸುಗಂಧ ದ್ರವ್ಯ ಕೃತಕವಾಗಿ ನಾವು ತಯಾರಿಸೋದಕ್ಕೆ ಸಾಧ್ಯ ಇಲ್ಲ. ಇದು ವಿಶಿಷ್ಟವಾದ ಒಂದು ಪರಿಮಳ ಇರೋದ್ರಿಂದ ಮಲ್ಲಿಗೆ ಹೂವಿನಿಂದನೇ ತೆಗಿಬೇಕು. ಬೇರೆ ಸಿಂಥೆಟಿಕ್ ಅಂತ ಹೇಳ್ತೀವಲ್ಲ, ಅನೇಕ ಸುಗಂಧ ದ್ರವ್ಯಗಳನ್ನ ಸಿಂಥೆಟಿಕ್ ಪರ್ಫ್ಯೂಮ್ಸ್ ಅಥವಾ ಕೃತಕವಾಗಿ ತಯಾರಿಸಬಹುದು, ಆದ್ರೆ ಮಲ್ಲಿಗೆನಲ್ಲಿ ಆ ರೀತಿ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇದೊಂದು ವಿಶಿಷ್ಟ ಸ್ಥಾನವನ್ನ ಪಡ್ಕೊಂಡಿದೆ. ಮತ್ತು ಇತರ ಸುಗಂಧ ದ್ರವ್ಯಗಳಲ್ಲಿ ಇದನ್ನ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ, ಹಾಗಾಗಿ ಮಿಕ್ಸ್ ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ. ಅಂದ್ರೆ ಬೇರೆ ಬೇರೆ ಪರಿಮಳಗಳನ್ನ ಬ್ಲೆಂಡ್ ಮಾಡೋದು, ಮಿಶ್ರಣ ಮಾಡೋದು, ಅದಕ್ಕೂ ಸಹ ಈ ತೈಲ ಬಹಳ ಉಪಯೋಗ ಇದೆ. ಆದ್ರಿಂದ ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ತೈಲಕ್ಕೆ ಬಹಳಷ್ಟು ಬೆಲೆ ಇದೆ. ಒಂದು ಕೆಜಿ ಕಾಂಕ್ರೀಟ್ಗೆ ಸುಮಾರು 15,000 to 30,000 ರೂಪಾಯಿ ಸಿಗುತ್ತೆ. ಹಾಗಾಗಿ ಇದು ನಮ್ಮ ದೇಶದ ಒಂದು ವಿದೇಶಿ ವಿನಿಮಯಕ್ಕೆ ಕೊಡುಗೆ ಕೊಡುತ್ತೆ. ಆದ್ರಿಂದ ನಮ್ಮ ರೈತರು ಈ ಮಲ್ಲಿಗೆ ಬೆಳೆಯನ್ನ ಹೆಚ್ಚಾಗಿ ಬೆಳೆದು ಹೂ ಮಾತ್ರ ಮಾರೋದಲ್ಲ, ಸಂಸ್ಕರಣೆ ಮಾಡಿ ಉಪಯೋಗಿಸೋದ್ರಿಂದ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು, ಹಾಗೂ ನಮ್ಮ ದೇಶದ ವಿದೇಶಿ ವಿನಿಮಯ ಗಳಿಕೆಯಲ್ಲೂ ಸಹ ಅವರು ತಮ್ಮ ಪಾತ್ರವನ್ನ ವಹಿಸಬಹುದಾಗಿದೆ. ಆದ್ರಿಂದ ಇದು ಒಂದು ವಿಶಿಷ್ಟ ಬೆಳೆ ಮತ್ತು ಪ್ರಮುಖವಾದ ಆರ್ಥಿಕ ಬೆಳೆ ಅಂತ ಹೇಳಬಹುದು. ಈಗ ನಮ್ಮ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ಈ ಮಲ್ಲಿಗೆಯನ್ನ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತ? ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4,433 ಹೆಕ್ಟೇರ್ ವಿಸ್ತೀರ್ಣ ಪ್ರದೇಶದಲ್ಲಿ ಬೆಳೆಯುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ಹೂವಿನ ಹಡಗಲಿ ಅಂತ ಕೇಳಿರ್ಬೋದು, ಹೆಸರೇ ಹೇಳೋಗೆ ಇದು ಮಲ್ಲಿಗೆ ಹೂಗೆ ಬಹಳ ಪ್ರಸಿದ್ಧವಾದದ್ದು. ಅದೇ ರೀತಿ ಬೆಂಗಳೂರಿನ ಸುತ್ತಮುತ್ತ ಗ್ರಾಮಗಳಲ್ಲಿ, ಚಿತ್ರದುರ್ಗದಲ್ಲಿ, ಮತ್ತು ಕೆಲವು ಹೆಸರುಗಳು ಮಂಗಳೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಈ ತರ ಕೇಳಿರ್ತೀನಿ, ಮೈಸೂರು ಮಲ್ಲಿಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೈಸೂರು ಮಲ್ಲಿಗೆ, ಈ ಹೆಸರು ಬಂದಿದ್ದೆ ಆದ್ರಿಂದ. ಮೈಸೂರು ಸುತ್ತಮುತ್ತಿನ ಪ್ರದೇಶಗಳಲ್ಲಿ, ಅದಲ್ಲದೆ ದಕ್ಷಿಣ ಕನ್ನಡದಲ್ಲಿ ಶಿವಮೊಗ್ಗ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಇದನ್ನು, ಅದರಲ್ಲೂ ಹೆಚ್ಚು ಸ್ವಲ್ಪ ಶಾಖ ಹೆಚ್ಚಾಗಿರುವಂತಹ, ಉಷ್ಣಾಂಶ ಹೆಚ್ಚಾಗಿರುವಂತಹ ಜಿಲ್ಲೆಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಈ ಹೂವನ್ನ ಬೆಳೆಯಬಹುದಾಗಿದೆ. ಮಲ್ಲಿಗೆ ಬೇಸಾಯಕ್ಕೆ ಬಂದ್ರೆ ಈ ಮಲ್ಲಿಗೆ ಬೆಳೆಯೋದಕ್ಕೆ ಹವಾಗುಣ ಮತ್ತೆ ಮಣ್ಣು ಯಾವ ರೀತಿ ಇರಬೇಕು ಅಂತಾರೆ? ಸಾಮಾನ್ಯವಾಗಿ ಮಲ್ಲಿಗೆನ ರೈನ್ ಫೆಡ್ ಕ್ರಾಪ್ ಅಥವಾ ಖುಷ್ಕಿಯಾಗಿ ಅಥವಾ ಮಳೆ ಆಶ್ರಿತದಲ್ಲೂ ಸಹ ಬೆಳಿಬಹುದು. ಆದ್ರೆ ತುಂಬಾ ಉತ್ತಮವಾದದ್ದು ಅಂದ್ರೆ ಸಾಧಾರಣ ಉಷ್ಣಾಂಶ ಇರುವ ಮತ್ತು ಆರ್ದ್ರತೆ ಕೂಡಿದ ಹವಾಗುಣ ಉತ್ತಮವಾದದ್ದು, ಅಂದ್ರೆ ಮಧ್ಯಮ ಆರ್ದ್ರತೆ ಒಳ್ಳೆಯದು, ಮಧ್ಯಮ ಉಷ್ಣಾಂಶ. ಮತ್ತೆ ಬೆಳೆಯನ್ನ ಸಮುದ್ರ ಮಟ್ಟದಿಂದ ಸುಮಾರು 3,000 feet ಎತ್ತರದವರೆಗೆ ಸಹ ಬೆಳೆಯಬಹುದು. ಅಂದ್ರೆ ಕರಾವಳಿ ಪ್ರದೇಶದಿಂದ ಹಿಡಿದು 3,000 feet ಎತ್ತರದವರೆಗೂ, ಅಂದ್ರೆ ಎಷ್ಟು ಪ್ರದೇಶಗಳಲ್ಲಿ ಇದನ್ನ ಬೆಳೆಯಬಹುದು ಅಂತ ನೀವೇ ಊಹಿಸಿಕೊಳ್ಬಹುದು. ಆದ್ರಿಂದ ನಮ್ಮ ರಾಜ್ಯದ ಹವಾಗುಣ ಈ ಹೂವಿನ ಬೆಳೆಯ ಬೇಸಾಯಕ್ಕೆ ತುಂಬಾ ಹಿತಕರವಾಗಿದೆ ಅಥವಾ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಬೇಕಾದಂತ ಉಷ್ಣಾಂಶ ಸುಮಾರು 13 degrees centigrade ನಿಂದ 30 degrees centigrade, ಅಂದ್ರೆ ವೈಡ್ ರೇಂಜ್ ನೋಡಬಹುದು ನೀವು, ವೈವಿಧ್ಯಮಯವಾದ ಪ್ರದೇಶದಲ್ಲಿ ಬೆಳೆಯುತ್ತೆ ಅಂತ ಖಂಡಿತ ಹೇಳ್ಬೋದು. ಆದ್ರೆ ಅತಿ ಬಿಸಿಲಾದಲ್ಲಿ ನೀರಾವರಿಯನ್ನ ಹದವಾಗಿ ಅಥವಾ ನಿರ್ವಹಣೆ ಮಾಡೋದ್ರಿಂದ ನಾವು ಈ ಬೆಳೆಯನ್ನ ಬೆಳ್ಕೊಳ್ಬಹುದು. ಇನ್ನು ಮಳೆ ಎಷ್ಟಿರಬೇಕು ಅಂತಂದ್ರೆ ಸುಮಾರು 90 to 100 centimeters ಗಿಂತ ಹಿಡಿದು 250 centimeters ಮಳೆ ಆಗುವ ಪ್ರದೇಶಗಳಲ್ಲೂ ಸಹ ಇದನ್ನು ಬೆಳೆಯಬಹುದು. ಅಂದ್ರೆ ಡ್ರೈಲ್ಯಾಂಡ್ಗೂ, ಖುಷ್ಕಿ ಬೇಸಾಯಕ್ಕೂ ಅನುಕೂಲವಾಗಿದೆ, ಹೊಂದ್ಕೊಳ್ಳುತ್ತೆ. ಹಾಗೆ ಮಳೆ ಬೀಳುವಂತ ಪ್ರದೇಶಗಳಲ್ಲೂ ಇದನ್ನು ಹೊಂದ್ಕೊಂಡು ಬೆಳೆಯುತ್ತೆ. ಹಾಗಾಗಿ ನಾವು ಈ ಬೆಳೆಯನ್ನ ಎಲ್ಲ ಪ್ರದೇಶಗಳಲ್ಲೂ ಬೆಳೆಯಬಹುದು. ಇನ್ನು ಮಣ್ಣಿನ ರಸಸಾರ ಸುಮಾರು 5.5 to 6.5 ಇರುವುದು ಒಳ್ಳೆಯದು. ಹಾಗೂ ಅತ್ಯಂತ ಶ್ರೇಷ್ಠವಾದ ಮಣ್ಣು ಈ ಬೆಳೆಗೆ ಅಂತಂತಂದ್ರೆ ಚೆನ್ನಾಗಿ ನೀರು ಬಸಿದು ಹೋಗುವಂತ ಮರಳು ಮಿಶ್ರಿತ ಗೋಡು ಮಣ್ಣು ಬಹಳ ಒಳ್ಳೆಯದು. ಇನ್ನು ಜಂಬಿಟ್ಟಿಗೆ ಮಣ್ಣಲ್ಲೂ ಮತ್ತು ಮಧ್ಯಮ ಕಪ್ಪು ಮಣ್ಣಲ್ಲೂ ಸಹ ಇದನ್ನ ಬೆಳೆಯಬಹುದು. ಮಣ್ಣಲ್ಲೂ ಕೂಡ ಇದು ಬಹಳ ವೈವಿಧ್ಯದ ಮಣ್ಣಲ್ಲಿ. ಹೌದು. ಇನ್ನ ಮಲ್ಲಿಗೆಯಲ್ಲಿರುವಂತ ಜಾತಿಗಳು ಅಥವಾ ಪ್ರಭೇದಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ. ಇದರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, 300+ ಪ್ರಭೇದಗಳಿವೆ. ಆದರೂ ಕೃಷಿಯಲ್ಲಿ, ಅಂದ್ರೆ ಕಲ್ಟಿವೇಷನ್ ಅಲ್ಲಿ ಇರುವಂತಹ ಪ್ರಭೇದಗಳು, ಕೃಷಿಯಲ್ಲಿ ಇರುವಂತಹ ಪ್ರಭೇದಗಳು, ಬೇಸಾಯಕ್ಕೆ ಯೋಗ್ಯವಾದಂತ ತಳಿಗಳು ಅಥವಾ ಪ್ರಭೇದಗಳು 4 bags. ಆ 4 prabheda ಅಥವಾ ಜಾತಿಗೆ ಒಂದು ಜಾಜಿ ಮಲ್ಲಿಗೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಜಾಸ್ಮಿನಮ್ ಗ್ರ್ಯಾಂಡಿಫ್ಲೋರಮ್ ಅಂತ ಕರಿತೀವಿ, ಸೂಜಿ ಮಲ್ಲಿಗೆ ಅಥವಾ ವಸಂತ ಮಲ್ಲಿಗೆ ಅಥವಾ ಮಲ್ಲೆ ಅಂತ ಕೂಡ ಹೇಳ್ತಾರೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಜಾಸ್ಮಿನಮ್ ಆರ್ಕ್ಯುಲೇಟಮ್ ಅಂತ ಹೇಳ್ತೀವಿ. ಇನ್ನು ಸಾಂಬ್ಯಾಕ್, ಅಂದರೆ ಗುಂಡು ಮಲ್ಲಿಗೆ, ಜಾಸ್ಮಿನಮ್ ಸಾಂಬ್ಯಾಕ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅದು ಮೈಸೂರು ಮಲ್ಲಿಗೆ, ಏಳು ಸುತ್ತಿನ ಮಲ್ಲಿಗೆ ಹತ್ರ ನೀವು ಕೇಳಿರ್ಬೋದು. ಇದು ಬಹಳ ಬೇಸಾಯಕ್ಕೆ ಯೋಗ್ಯವಾದಂಥ ಬೆಳೆ ಗುಂಡು ಮಲ್ಲಿಗೆ. ಇದಲ್ಲದೆ ಇನ್ನೊಂದು ಜಾತಿಯ ಅಥವಾ ಪ್ರಭೇದದ ಮಲ್ಲಿಗೆ ನಮ್ಮ ರೈತರು ಹೆಚ್ಚಾಗಿ ಬೆಳೆಯುವಂಥದ್ದು ಕಾಕಡ. ಈ ಕಾಕಡಗೆ ಜಾಸ್ಮಿನಮ್ ಪ್ಯೂಬಿಸೆನ್ಸ್ ಅಥವಾ ಜಾಸ್ಮಿನಮ್ ಮಲ್ಟಿಫ್ಲೋರಮ್ ಅಂತ ಕೂಡ ಹೆಸರಿದೆ. ಇದರ ಈ ಎಲ್ಲ ಪ್ರಭೇದಗಳಲ್ಲೂ ಅನೇಕ ತಳಿಗಳಿವೆ. ಇದರಲ್ಲಿ ಮುಖ್ಯವಾಗಿ ನಾನು ಸಾಂಬ್ಯಾಕ್ ತಳಿ ಅಂದರೆ ಮೈಸೂರು ಮಲ್ಲಿಗೆ ಅಥವಾ ದುಂಡು ಮಲ್ಲಿಗೆ ಅಥವಾ ಎಳು ಸುತ್ತಿನ ಮಲ್ಲಿಗೆ ಇದರ ಬಗ್ಗೆ ಹೇಳಬೇಕು ಅಂತಂತಂದ್ರೆ, ಇದರಲ್ಲಿರೋ ತಳಿಗಳು ರಾಮ ಬಾಣಮ್ ಅಂತಿದೆ, ಮದನ ಬಾಣಮ್ ಅಂತಿದೆ, ಸಿಂಗಲ್ ಮೋಗ್ರಾ, ಡಬಲ್ ಮೋಗ್ರಾ, ಇರುವಂತಿ ಮತ್ತೆ ಕಸ್ತೂರಿ ಮಲ್ಲಿಗೆ, ಹೀಗೆ ಬೇಕಾದಷ್ಟು ವಿಧದ ತಳಿಗಳು ಗುಂಡು ಮಲ್ಲಿಗೆಯಲ್ಲಿ ನೋಡಬಹುದು. ಇನ್ನು ಹೂವಿನ ಗಾತ್ರ ಅಂದ್ರೆ ಬಡ್ ಅಂತ ಹೇಳ್ತೇವೆ, ಮೊಗ್ಗು, ಮೊಗ್ಗಿನ ಗಾತ್ರ ಮತ್ತು ತೊಟ್ಟಿನ ಗಾತ್ರದ ಮೇಲೂ ಸಹ ವರ್ಗೀಕರಣವನ್ನ ಮಾಡಿದ್ದಾರೆ. ಅದಕ್ಕೆ ಸಿಂಗಲ್ ಮೊಗ್ರಾ, ಡಬಲ್ ಮೊಗ್ರಾ ಅಂತ ಕೂಡ ನಾನು ಆಗ್ಲೇ ಹೇಳಿದೆ. ಇದು ವಾಣಿಜ್ಯವಾಗಿ ಹೆಚ್ಚು ಬೆಳೆಯುತ್ತಿರುವ ಒಂದು ಜಾತಿ, ಆದ್ರಿಂದ ಈ ಪ್ರಭೇದಕ್ಕೆ ಬೇಸಿಗೆ ಕಾಲ ಹೆಚ್ಚು ಸೂಕ್ತ ಅಂತ ಹೇಳಬಹುದು. ಅಂದ್ರೆ ಸುಮಾರು ಮಾರ್ಚ್ ನಿಂದ ಅಕ್ಟೋಬರ್ ವರೆಗೆ ಹೂವನ್ನ ಪಡ್ಕೊಳ್ಬಹುದು ಗುಂಡು ಮಲ್ಲಿಗೆಯಲ್ಲಿ. ಇನ್ನ ಸೂಜಿ ಮಲ್ಲಿಗೆನಲ್ಲಿ ಮುಖ್ಯವಾಗಿ ಇರುವಂತಹ ತಳಿಗಳು ಅಂದ್ರೆ ಉಡುಪಿ ಮಲ್ಲಿಗೆ, ಹಗರಿ ಮಲ್ಲಿಗೆ, ಬಳ್ಳಾರಿ ಮಲ್ಲಿಗೆ, ಇವೆಲ್ಲ ಸೂಜಿ ಮಲ್ಲಿಗೆ ಗುಂಪಿಗೆ ಸೇರಿದಂತ ಹೂಗಳು. ಇದು ಸಹ ತುಂಬಾ ಪರಿಮಳವನ್ನ ಹೊಂದಿರುತ್ತದೆ, ಅಂದ್ರೆ ಗುಂಡು ಮಲ್ಲಿಗೆಗಿಂತ ಹೆಚ್ಚು ಪರಿಮಳ ಸೂಜಿ ಮಲ್ಲಿಗೆಯಲ್ಲಿ. ಅದೇ ವಸಂತ ಮಲ್ಲಿಗೆ ಅಂತ ಹೇಳದ್ನಲ್ಲಾಗ್ಲೇ ಅದು. ಇದನ್ನ ಮಳೆಗಾಲ ಮತ್ತು ಚಳಿಗಾಲ ಎರಡರಲ್ಲೂ ಸಹ ಬೆಳ್ಕೊಳ್ಬಹುದು ಮತ್ತು ಹೆಚ್ಚು ಪ್ರಮಾಣದ ಹೂ ಸಿಕ್ಕುತ್ತೆ. ಇದರಿಂದ ಇದರಲ್ಲಿರುವ ಸುಗಂಧದ ತೈಲದ ಅಂಶ ಸುಮಾರು 0.24 to 0.42 ಇರುತ್ತೆ ಅಂತ ತಿಳಿದು ಬಂದಿದೆ. ಇನ್ನು ಗ್ರ್ಯಾಂಡಿಫ್ಲೋರಮ್ ಅಂದ್ರೆ ಜಾಜಿ ಮಲ್ಲಿಗೆ. ಈ ಜಾಜಿ ಮಲ್ಲಿಗೆ ಅತ್ಯಂತ ಶ್ರೇಷ್ಠವಾದದ್ದು, ಯಾಕಂದ್ರೆ ಇದರಲ್ಲಿರುವ ಪರಿಮಳ ಎಲ್ಲದಕ್ಕಿಂತ ಹೆಚ್ಚು ಪರಿಮಳವಾದದ್ದು. ಆದ್ರಿಂದ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಈ ಜಾಜಿ ಮಲ್ಲಿಗೆಯನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಈ ಪ್ರಭೇದ ಜೂನ್ ನಿಂದ ಸೆಪ್ಟೆಂಬರ್ ತನಕ ಇಳುವರಿಯನ್ನ ಕೊಡುತ್ತದೆ. ಹೂಗಳ ಇಳುವರಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತದೆ. ಆದ್ರೆ ಟೈಮ್ ಜಾಸ್ತಿ ಆದಂಗೆ ಅಥವಾ ಮೊದಲು ಸ್ವಲ್ಪ ಕಡಿಮೆ ಇದ್ದು ಈ ಟೈಮಲ್ಲಿ ಅಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ಅಲ್ಲಿ ಮ್ಯಾಕ್ಸಿಮಮ್ ಅಥವಾ ಹೆಚ್ಚು ಪ್ರಮಾಣದ ಹೂಗಳನ್ನು ಕೊಡುತ್ತದೆ. ಇದರಲ್ಲಿ ಸುಧಾರಿತ ತಳಿಗಳು ಅಂದ್ರೆ ಕೋಟು ಮತ್ತೆ ಕೋವನ್, ಸುರಭಿ ಅನ್ನೋ ತಳಿಗಳು. ಇದಲ್ಲದೆ ಸೂಜಿ ಮಲ್ಲಿಗೆಯಲ್ಲಿ ಇನ್ನೊಂದು ಕೆಲವು ತಳಿಗಳಿದಾವೆ. ಈ ತಳಿ ವಿಶೇಷ ಪಾರಿ ಮುಲ್ಲೈ ಅಥವಾ ಕೋವನ್ ಅಂತ ಹೇಳ್ತೀವಿ. ಇದು ಸಹ ಸುಧಾರಿತ ತಳಿ. ಇದನ್ನು ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಮಾಡಿದ್ದಾರೆ. ಇದರ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಇದು ಗಂಟು ನುಸಿ ಬಾಧೆಯನ್ನ ತಡೆದುಕೊಳ್ಳುವ ಗುಣವನ್ನ ಪಡೆದಿದೆ ಮತ್ತು ಇದು ಮಳೆಗಾಲದಲ್ಲಿ ಆಗ್ಲೇ ಹೇಳ್ದಂಗೆ ಹೆಚ್ಚು ಹೂವನ್ನ ಕೊಡುತ್ತದೆ. ಈ ರೀತಿಯಾಗಿ ನಮ್ಮ ರೈತ ಬಾಂಧವರು ಸರಿಯಾದಂತಹ ವಿಧವಾದ ಮಲ್ಲಿಗೆಯನ್ನು ಆಯ್ದುಕೊಂಡು ಸುಧಾರಿತ ತಳಿಗಳನ್ನು ಬಳಸ್ಕೋಬಹುದು. ಹೌದು. ಇನ್ನು ಮಲ್ಲಿಗೆಯನ್ನು ನಾವು ಯಾವ ರೀತಿ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು? ಸಾಮಾನ್ಯವಾಗಿ ಮಲ್ಲಿಗೆಯನ್ನ ಕಾಂಡದ ತುಂಡುಗಳಿಂದ ಮತ್ತು ಗೂಟಿ ವಿಧಾನದಿಂದ ಮತ್ತು ಇನ್ನು ಮಣ್ಣಿನಲ್ಲಿ ಗ್ರೌಂಡ್ ಲೇಯರ್ ಅಂತ ಹೇಳ್ತೀವಿ, ಅದನ್ನು ಸಹ ಮಾಡಿ ಸಸ್ಯ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಬಹುದು. ಬುಡದಲ್ಲಿ ಕೆಲವು ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಸಿಗಳು ಬರ್ತವೆ. ಹೌದು, ಕಾಕಡದಲ್ಲಿ ಪಕ್ಕದ ಕಂದುಗಳಿಂದ ಸಸಿಗಳು ಬರ್ತವೆ. ಕಾಕಡದಲ್ಲಿ ಕಟಿಂಗ್ಸ್ಗಿಂತ ಈ ಕಂದುಗಳನ್ನ ಉಪಯೋಗಿಸಿ ಅಥವಾ ಬುಡದಲ್ಲಿ ಬರುವ ಪಕ್ಕದ ಸಸಿಗಳನ್ನ ತೆಗೆದು ಉಪಯೋಗಿಸೋದೆ ಒಳ್ಳೆಯದು ಅಂತ ಹೇಳಬಹುದು. ಆದ್ರೆ ಈ ಬಳ್ಳಿ ಜಾತಿದು ಅಂದ್ರೆ ಜಾಜಿ ಅಥವಾ ಸೂಜಿ ಮಲ್ಲಿಗೆ ಇಲ್ಲ ಗುಂಡು ಮಲ್ಲಿಗೆ ಆದರೂ ಅಷ್ಟೇನೆ, ಅದೆಲ್ಲ ಕಾಂಡದ ತುಂಡುಗಳಿಂದ ಚೆನ್ನಾಗಿ ಸಸ್ಯಾಭಿವೃದ್ಧಿ ಮಾಡಲು ಬಳಸ್ಕೋಬಹುದಾಗಿದೆ. ಇದಕ್ಕೆ ಈ ಕಾಂಡದ ತುಂಡುಗಳಲ್ಲಿ ಸುಮಾರು 3-4 ಕಣ್ಣು ಅಥವಾ ಗಿಣ್ಣುಗಳು ಅಂತ ಹೇಳ್ತಾರೆ, ಅದಿರಬೇಕಾಗುತ್ತೆ. ಅದರ ಗಾತ್ರ ಸುಮಾರು 0.5 cm ವ್ಯಾಸ ಇರುವಂತದ್ದು, ಅಷ್ಟು ದಪ್ಪ ಇರುವಂತ ಕಡ್ಡಿಗಳನ್ನ ಮಾತ್ರ ತೆಗೆದುಕೊಳ್ಬೇಕು. ಅಂದ್ರೆ ತುಂಬಾ ಎಳೆದಾಗೂ ಇರಬಾರ್ದು, ತುಂಬಾ ಬಲ್ತಿರುವಂತದ್ದು ಅಲ್ಲ. ಇಂಥದ ಕಾಂಡದ ತುಂಡುಗಳನ್ನ ತೆಗೆದುಕೊಂಡು ಕತ್ತರಿಸಿದ ನಂತರ ಕೆಳಭಾಗಕ್ಕೆ ಕೆಲವು ಸಸ್ಯ ಚೋದಕಗಳನ್ನ ಉಪಚರಿಸಬಹುದು. ಇದರಿಂದ ಬೇರು ಹೆಚ್ಚು ಬರಲು ಉಪಯೋಗ ಆಗುತ್ತೆ. ಅದರಲ್ಲೂ IBA ಅಥವಾ NEA ಇದನ್ನ 1000 to 2000 PPM ಅಂತ ಹೇಳ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಈ ದ್ರಾವಣದಲ್ಲಿ ಅದ್ದಿ ನಾವು ನಾಟಿ ಮಾಡಿದ್ದೆ ಆದ್ರೆ ಹೆಚ್ಚು ಬೇರು ಬರುತ್ತೆ. ಈ ಬೇರು ಬಿಟ್ಟ ಸುಮಾರು 45-70 ದಿವಸಗಳಲ್ಲಿ ಚೆನ್ನಾಗಿ ಬೇರು ಬಿಡುತ್ತೆ. ಬೇರು ಬಿಟ್ಟ ನಂತರ ಅದನ್ನ ನಾಟಿ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಇದೇ ರೀತಿ ಗಾಳಿಗೂಟಿ, ಏರ್ ಲೇಯರಿಂಗ್ ಅಂತ ಹೇಳ್ತೀವಿ, ಅದ ಆ ಪದ್ಧತಿಯಿಂದ ಸಹ ಇದನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಬಹುದು. ಇಲ್ಲೂ ಸಹ IBA ದ್ರಾವಣವನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಅದಲ್ಲದೆ ಸ್ಥಳೀಯವಾಗಿ ಕೆಲವರು ರೈತರು ಅನುಸರಿಸೋ ಒಂದು ಬಹಳ ಜನಪ್ರಿಯ ಪದ್ಧತಿ ಅಂದ್ರೆ ಸರಳ ಗೂಟಿ. ಈ ಸರಳ ಗೂಟಿಯಲ್ಲಿ ನೆಲಕ್ಕೆ ಹತ್ತಿರ ಇರುವಂತಹ ಬಳ್ಳಿಗಳ ಗಿಣ್ಣುಗಳ ಮಧ್ಯ ಭಾಗವನ್ನ ಸ್ವಲ್ಪ ಕತ್ತರಿಸಿ ನೆಲದೊಳಗಡೆ ಹುದುಗಿಸಿದರೆ ನಾವೆಲ್ಲಿ ಕತ್ತರಿಸಿರ್ತೀವೋ ಅಲ್ಲೇ ಬೇರೆ ಬರಲು ಸಹಾಯ ಆಗುತ್ತೆ. ಕೆಲವು ಸಲ ನೀವು ನೋಡಿರ್ಬೋದು ಮನೆ ಹತ್ರ ಆ ಬಳ್ಳಿಗಳು ಎಲ್ಲೆಲ್ಲಿ ಹೋಗಿರುತ್ತೋ ಅಲ್ಲೆಲ್ಲ ಮಧ್ಯ ಮಧ್ಯದಲ್ಲಿ ಏನಾದರೂ ಒಂದು ಬೇರೆ ಕಲ್ಲು ಹೋಗಿಲ್ಲೋ ಏನಾದರೂ ಬಿದ್ದು ಅಲ್ಲಲ್ಲೇ ಬೇರು ಬಿಟ್ಟಿರೋದು ಸಹ ನೋಡ್ಬೋದು. ಸೊ ಅಂಥ ಗಿಡಗಳನ್ನು ಬೇರ್ಪಡಿಸಿಕೊಂಡು ನಾಟಿ ಮಾಡೋದಕ್ಕೆ ಉಪಯೋಗಿಸ್ಬೋದು. ಇದಲ್ಲದೆ ಈ ಉಡುಪಿ ಮಲ್ಲಿಗೆನಲ್ಲಿ ಇತ್ತೀಚೆಗೆ ಅಂಗಾಂಶ ಕೃಷಿಯಿಂದ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಅಥವಾ ಒಳ್ಳೆ ಗುಣಮಟ್ಟದ ಸಸಿಗಳನ್ನು ಪಡೆದುಕೊಳ್ಳಲು ಸಹ ನಾವು ಅಂಗಾಂಶ ಕೃಷಿಯನ್ನು ಸಹ ಉಪಯೋಗಿಸ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸಿ ವಂಶಾರ್ಜಿ ಮಾಡ್ಕೋಬಹುದು. ಹೌದೌದು. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ ಬೇಕಾಗುವಂತ ಗಿಡಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಬಳಸ್ಕೋಬೇಕಾಗತ್ತೆ, ಯಾವ ಸಂದರ್ಭದಲ್ಲಿ ನೆಡಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಮೊದಲೇ ತಿಳಿಸ್ದಂಗೆ ಬೇರೆ ಬೇರೆ ಜಾತಿ ಮಲ್ಲಿಗೆಗಳಿಗೆ ಬೇರೆ ಬೇರೆ ಅಂತರನ ಕೊಡಬೇಕಾಗತ್ತೆ. ಮುಖ್ಯವಾಗಿ ಕಾಕಡ ಗಿಡಕ್ಕೆ ನಾವು ಸುಮಾರು 4 ಅಡಿ 4 ಅಡಿ ಅಂದರೆ ಸಾಲಿನಿಂದ ಸಾಲಿಗೆ 4 ಅಡಿ, ಗಿಡದಿಂದ ಗಿಡಕ್ಕೆ 4 ಅಡಿ. ಈ ಮೀಟರ್ನಲ್ಲಿ ಹೇಳಬೇಕು ಅಂತಂದರೆ 1.2 ಮೀಟ್ರು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಕೊಟ್ಟು ನಾಟಿ ಮಾಡಬೇಕು. ಗುಂಡು ಮಲ್ಲಿಗೆನ 1.5 ಮೀಟ್ರು ಅಂದರೆ 5 ಅಡಿ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 5 ಅಡಿ ಕೊಟ್ಟು ಸ್ವಲ್ಪ ನಾಟಿ ಮಾಡಬೇಕು. ಯಾಕಂದರೆ ಇದು ಅಂತರ ಜಾಸ್ತಿ ಯಾಕೆ ಕೊಡ್ತೀವಿ ಅಂದರೆ ಗಿಡದ ಬೆಳವಣಿಗೆ ಹೆಚ್ಚಾಗಿರೋದ್ರಿಂದ ಹೆಚ್ಚು ಅಂತರ ಕೊಡಬೇಕಾಗತ್ತೆ. ಈ ರೀತಿ ಈ ಕಾಕಡ ಗಿಡಕ್ಕೆ ಸುಮಾರು 1 ಹೆಕ್ಟೇರ್ಗೆ 6,850 ಗಿಡಗಳು ಬೇಕಾಗತ್ತೆ. ಅದೇ ಗುಂಡು ಮಲ್ಲಿಗೆ ಆದರೆ 4,444 ಗಿಡಗಳು ಬೇಕಾಗತ್ತೆ. ಅದೇ ಜಾಜಿ ಮತ್ತು ಸೂಜಿ ಮಲ್ಲಿಗೆ ಆದರೆ ಸಾಲಿನಿಂದ ಸಾಲಿಗೆ 2 ಮೀಟ್ರು ಅಂದರೆ ಈ ಮೊದಲು ಹೇಳಿದ್ದ 2 ಜಾತಿಗಳಿಗಿಂತ ಹೆಚ್ಚು ಅಂತರವನ್ನು ಕೊಡಬೇಕು ಸಾಲಿನಿಂದ ಸಾಲಿಗೆ. ಗಿಡದಿಂದ ಗಿಡಕ್ಕೆ 1.5 ಮೀಟ್ರ್ ಕೊಟ್ಟರೆ ಸಾಕಾಗುತ್ತೆ. ಈ ರೀತಿ ಅಂತರ ಕೊಟ್ಟು 1 ಹೆಕ್ಟೇರ್ಗೆ ಎಷ್ಟು ಗಿಡಗಳು ಬೇಕಾಗುತ್ತೆ ಅಂದರೆ ಸುಮಾರು 3,334 ಗಿಡಗಳು 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುತ್ತೆ ನಾಟಿ ಮಾಡೋದಕ್ಕೆ. ಮತ್ತೆ ಈ ನಾಟಿ ಮಾಡೋದಕ್ಕೆ ಮುಂಚೆ ಗುಣಿಗಳನ್ನು ತೆಗೆದುಕೊಳ್ಬೇಕು. ಆ ಗುಣಿಯ ಗಾತ್ರ ಎಷ್ಟಿರಬೇಕು? ಗುಣಿಯ ಗಾತ್ರ 1 ರಿಂದ 1.5 ಘನ ಅಡಿ ಇರಬೇಕು. ಅಂದರೆ ಉದ್ದ, ಅಗಲ, ಆಳ ಅಷ್ಟು ಕೂಡ 1.5 ಅಡಿ ಎಷ್ಟು ತೆಗೆದ್ರೆ ಉತ್ತಮ, ಇಲ್ಲ 1 ಅಡಿ ಕೂಡ ತೆಕ್ಕೊಳ್ಬಹುದು. ಆದಷ್ಟು ಮಟ್ಟಿಗೆ ನಾಟಿಯನ್ನು ನಾವು ಜೂನ್ ಜುಲೈ ತಿಂಗಳಲ್ಲಿ ಮಾಡುವುದು, ಮಳೆಗಾಲದ ಪ್ರಾರಂಭದಲ್ಲಿ ಮಾಡುವುದು ಬಹಳ ಒಳ್ಳೆಯದು. ಜೂನ್ ಜುಲೈನಲ್ಲಿ ಆಗದಿದ್ರೆ ಈವನ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸಹ ಮಾಡ್ಕೋಬಹುದು. ಆವಾಗಲೂ ಮಳೆ ಇರುತ್ತೆ, ಅದರಿಂದ ಕೆಲವು ಪ್ರದೇಶಗಳಲ್ಲಿ ಅದನ್ನು ಕೂಡ ಮಾಡ್ಕೊಳ್ಬಹುದು. ಆದ್ರಿಂದ ನಮ್ಮ ರೈತರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಮಲ್ಲಿಗೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಒಳ್ಳೆ ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಲ್ಲಿಗೆ ಬೇಸಾಯ ಈ ಕುರಿತು ಡಾಕ್ಟರ್ ಜಯಂತಿ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ತಾಳೆ ಬೆಳೆ ಬೇಸಾಯ ಈ ಕುರಿತು ಮಾಹಿತಿ. ತಾಳೆ ಬೆಳೆ ನಮ್ಮ ಮುಖ್ಯವಾದ ಒಂದು ಖಾದ್ಯ ತೈಲದ ಬೆಳೆ. ಈ ತಾಳೆ ಬೆಳೆಯನ್ನು ನಾವು ಹೆಚ್ಚು ಸಾವಯವ ಅಂಶ ಇರುವಂತಹ, ನೀರು ಚೆನ್ನಾಗಿ ಬಸಿದು ಹೋಗುವಂತಹ, ಆಳವಾದ ಕೆಂಪುಗೋಡು ಮತ್ತು ಮಧ್ಯಮ ಕಪ್ಪು ಮಣ್ಣಲ್ಲಿ ಬೆಳೆಯೋದು ಒಳ್ಳೆಯದು. ಈ ಮಣ್ಣಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ತಾಳೆ ಬೆಳೆಗೆ ಮಣ್ಣಿನ ರಸಸಾರ 6.5 ರಿಂದ 7.5 ಇರಬೇಕಾಗತ್ತೆ. ಮಣ್ಣು ಕನಿಷ್ಠ 1 ಮೀಟ್ರ್ ಆಳ ಇರಬೇಕು, ಅಂದರೆ 3.5 ಅಡಿಯಷ್ಟು ಆಳ ಇರಬೇಕಾಗತ್ತೆ. ತೇವಾಂಶದಿಂದ ಕೂಡಿದಂಥ ಉಷ್ಣ ಹವಾಮಾನ ತಾಳೆ ಬೆಳೆಗೆ ಸೂಕ್ತ. ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್ನಿಂದ 33 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕಾಗತ್ತೆ. ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ನಿಂದ 24 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗತ್ತೆ. ವರ್ಷವಿಡೀ ಸಮಾನ ಹಂಚಿಕೆಯಲ್ಲಿ 2,000 ಮಿಲಿಮೀಟರ್ನಿಂದ 3,000 ಮಿಲಿಮೀಟರ್ನಷ್ಟು ಮಳೆ ಬೀಳುವಂತಹ, ಸಮುದ್ರ ಮಟ್ಟದಿಂದ 800 ಮೀಟರ್ ಎತ್ತರ ಹಾಗೆಯೇ ಹೆಚ್ಚು ಪ್ರಕಾಶಮಾನ ಇರುವಂಥ ಪ್ರದೇಶಗಳು ತಾಳೆ ಬೆಳೆಗೆ ಬಹಳ ಉತ್ತಮ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆಗಾಲದ ಅಂದರೆ ಜೂನ್ ಆಗಸ್ಟ್ ತಿಂಗಳಿನಲ್ಲಿ ಈ ಸಸಿಗಳನ್ನು ನಾವು ನಾಟಿ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ಕಾಲ. ನೀರಾವರಿ ಪ್ರದೇಶದಲ್ಲಿ ವರ್ಷದ ಯಾವುದೇ ಕಾಲದಲ್ಲೂ ಕೂಡ ನಾವು ತಾಳೆ ಗಿಡಗಳನ್ನು ನೆಡಬಹುದು. ಇನ್ನು ನಾವು ಬಳಸ್ಕೊಳ್ಬೋದಾದಂಥ ತಳಿ ಅಂದರೆ ಟೆನರಾ ಅಂತ. ಈ ಟೆನರಾ ಎಂಬುವಂಥದ್ದು ಪ್ರಪಂಚದಾದ್ಯಂತ ಪ್ರಚಲಿತವಾದಂಥ ಹೈಬ್ರಿಡ್ ತಳಿ, ಸಂಕರಣ ತಳಿ. ಇದು ದಪ್ಪ ಚಿಪ್ಪನ್ನು ಹೊಂದಿರುವಂಥ ಡ್ಯೂರಾ ಮತ್ತು

ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ 6:50 ಸಂಜೆ ಕೃಷಿರಂಗದಲ್ಲಿ ಮೊದಲಿಗೆ ಕಾಳುಮೆಣಸು ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ india.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ನಿಧನ ಸುದ್ದಿ. ಮೂಲತಃ ಮಕ್ಕದೂರು ಗ್ರಾಮ ಕಾಳನ, ಬೆಂಗಳೂರು ವಾಸ ಇಂಜೆ ಹುಕ್ಕೇರಿಯಂಡ ಪೌತಿ ಉತ್ತಯ್ಯ ಐಂಡಮೂವು ಮುತ್ತು ಮೊಣ್ಣಪ್ಪ ಹಿಂಗ 56 ವಯಸ್ಸು ನೀನಂದು ಮರಣಪಟ್ಟಿತು. ಹುಕ್ಕೇರಿಯಂಡ ಮುತ್ತು ಮೊಣ್ಣಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ ಮಜಾಂತರ ಉಳಿಯ ಮಕ್ಕಂದರುಳ್ಳ ಒಕ್ಕತೂಟಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜಂಪೆ ಒತ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸರ್ಕಾರ ಹಮ್ಮಿಕೊಂಡಿರುವ ಮಹತ್ವಾಕಾಂಕ್ಷೆಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಜಿಲ್ಲೆನ ಎಲ್ಲ ಅಂಗನವಾಡಿಗಳಲ್ಲಿ ಇಂದು ಗಣ್ಯರು ಚಾಲನೆ ನೀಡಿದ್ದು 2 ಹನಿ ಪೋಲಿಯೋ ವಿರುದ್ದ ನಿರಂತರ ಗೆಲುವು ಕಾರ್ಯಕ್ರಮದ ಭಾಗ ಆಗಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಕಾರ್ಯಕ್ರಮ ನಡೆದು ಇಂದಿನ 24 ನಡೆಯುವ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಕುತ್ತಿಳಿ ಆರೋಗ್ಯ ಇಲಾಖೆ ತಿಳಿಸಿತು. ಮಾಹಿತಿ ಹಕ್ಕು ಕಾಯ್ದೆ ಸರ್ಕಾರಿ ನೌಕರರ ರಕ್ಷಣೆ ಮತ್ತು ಭದ್ರತೆಗೆ ಉಟ್ಟು ತಿಳಿ ಜ್ಞಾನ ಮಾಡಕ್ಕೂ ಅದು ಬಿಟ್ಟು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ತಿಳಿ ತಿಳ್ಕಣಿಕಾಗದು ತಿಳಿ ರಾಜ್ಯ ಮಾಹಿತಿ ಆಯುಕ್ತರು ತಿಳಿಸಲು. ಅವು ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ನಡೆದ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಜಾಗೃತಿ ಕಾರ್ಯಾಗಾರ ಹಾಗೆ ಸಂವಾದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಮಾಹಿತಿ ಹಕ್ಕು ಕಾಯ್ದೆ ಸರಳ ಆದರೂ ಅದನ್ನು ಗಂಭೀರಾಗಿ ತಕಣಕ್ಕೂ ಅರ್ಜಿ ಬಂದು 30 ಒಳಗೆ ಮಾಹಿತಿ ನೀಡಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರು ಜವಾಬ್ದಾರಿ ಮತ್ತು ಪ್ರಾಮಾಣಿಕತೆ ಹೊಂದಿರಕ್ಕೂ ಮನುಷ್ಯ ತಿಳಿದ ಮೇಲೆ ತಪ್ಪುಗಾದೆ ಅದನ್ನು ತಿದ್ದಿಕೊಂಡು ಸರಿದಾರಿ ನಡೆಯಕ್ಕೂ ಅಧಿಕಾರಿಗ ಸಾಧ್ಯ ಆದಷ್ಟು ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಕ್ಕೂ ಅರ್ಜಿ ಸಲ್ಲಿಸೋಕ್ಕೆ ಸರಿಯಾದ ನ್ಯಾಯನ ಒದಗಿಸಕ್ಕೂ ಹೇಳಿದು. ಜಿಲ್ಲಾಧಿಕಾರಿ ವೆಂಕಟರಾಜು ಮಾತಾಡಿ ಸಾರ್ವಜನಿಕ ಕೆಲಸ ಮಾಡಕನ್ನ ಎಚ್ಚರಿಕೆ ವಹಿಸಕ್ಕೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಭೂ ಸುರಕ್ಷೆ ಯೋಜನೆ ಅಡಿ ಡಿಜಿಟಲೀಕರಣ ಆಗ್ತಾ ಇದ್ದು ರಾಜ್ಯದಲ್ಲಿ ಕೊಡಗು ಸುರುಣ ಜಿಲ್ಲೆಯಾದೆ ಮಾಹಿತಿ ಹಕ್ಕು ಕಾಯ್ದೆ ಆನ್ಲೈನ್ಲಿ ಅರ್ಜಿನ ಹಾಕ್ತಾಳೋ ಅದನ್ನು ನೋಡಿ ಕಡಕುತ್ತಾವು ಹೇಳ್ದು. 23 ಹೊತ್ತಾರೆ 11 ರೈತ ದಿನಾಚರಣೆ ಕಾರ್ಯಕ್ರಮನ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮಡಿಕೇರಿಯಲ್ಲಿ ಹಮ್ಮಿಕೊಂಡಿದ್ದು ರೈತರು ಭಾಗವಹಿಸಕುತ್ತಳಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಪ್ರಕಟಣೆ ತಿಳಿಸಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ವಿಶ್ವಕರ್ಮ ಅಮರ ಶಿಲ್ಪಿ ಜಕ್ಕಣಾಚಾರ್ಯ ಸಂಸ್ಮರಣ ದಿನಾಚರಣೆ ಕಾರ್ಯಕ್ರಮ ಬರುವ ತಿಂಗಳ 1 ಹೊತ್ತಾರೆ 11 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಮಡಿಕೇರಿ ತಾಲೂಕು ತಹಶೀಲ್ದಾರ್ ಅವರ ನಿರ್ದೇಶನಂಗೆ ಉಪತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ 23 ಹೊತ್ತಾರೆ 11 ಸಂಪಾಜಿಯನಾಡ ಕಚೇರಿಯಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ದಿನದ ಪ್ರಯುಕ್ತ ವಿಶ್ವ ಮಾನವ ದಿನಾಚರಣೆ 29 ಹೊತ್ತಾರೆ 11 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಅರೆಭಾಷೆ ಗೌಡ ವಿಕಾಸ ವೇದಿಕೆ ವತಿಯಿಂದ ಪ್ರೌಢಶಾಲಾ ಮಕ್ಕಳಿಗೆ ಅರೆಭಾಷೆ ರಸಪ್ರಶ್ನೆ ಪೈಪೋಟಿ ಜಂಬರ 25 ಹೊತ್ತಾರೆ 10 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಗ್ಯಾರಂಟಿ ಯೋಜನಾ ಅನುಷ್ಠಾನ ತಾಲೂಕು ಸಮಿತಿನ ಅಧ್ಯಕ್ಷರಾದ ಎಂಜಿ ಮೋಹನ್ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 11 ಮಡಿಕೇರಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಕಟ್ಟಡದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿನ ಪ್ರಗತಿ ಪರಿಶೀಲನಾ ಸಭೆ ನಡೆದಿದೆ ತಿಳಿ ತಾಲೂಕು ಪಂಚಾಯಿತಿ ಇಒ ಶೇಖರ್ ಅವು ತಿಳಿಸಲು. ಮದ್ರಾಸ್ ರುಜಿಮೆಂಟ್ ಅಭಿಲೇಖಾಲಯ ಹಾಗೆ ಎಂಆರ್ಸಿನ ಮಾಜಿ ಸೈನಿಕರು ಹಾಗೆ ಇತರರೊಟ್ಟಿಗೆ ಪರಸ್ಪರ ಸಂಪರ್ಕನ ಸುಗಮಗೊಳಿಸುವ ಗುರಿಯೊಟ್ಟಿಗೆ ಬೈಕ್ ರ್ಯಾಲಿನ ಹಮ್ಮಿಕೊಂಡಳು. ಹಾಗೆ ಜನವರಿ 6 ಎಂಆರ್ಸಿ ಮಾಜಿ ಸೈನಿಕರು ಹಾಗೆ ವೀರನಾರಿಯರಿಗೆ ಈ ರ್ಯಾಲಿಯಲ್ಲಿ ಭಾಗವಹಿಸಿ ಪಿಂಚಣಿ ಹಾಗೆ ಇತರ ಕುಂದುಕೊರತೆಗಳನ್ನು ಪರಿಹರಿಸಿಕೊಳ್ಳಕ್ಕೆ ತಿಳಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಜಿಲ್ಲೆಯಲ್ಲಿ ಇಂದೇಂಜ 24 ಅಂಜಿ ಬಯತರ ಒಳ್ಳುಳ್ಳು ಎಲ್ಲ ಮಕ್ಕಕ್ಕೆ ಪಲ್ಸ್ ಪೋಲಿಯೋ ತುಳಿಯಿಡೋ ಕಾರ್ಯಕ್ರಮ ಶುರುವಾಯಿತು. ಈ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಇಂದು ಪೊಲಕ 10 ನಗರ ಹತ್ರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ರ ಪಕ್ಕತ್ತೊಳೋ ಅಂಗನವಾಡಿ ಕೇಂದ್ರದಲ್ಲಿ ಅಂಜಿ ಬಯತರ ಒಳ್ಳುಳ್ಳು ಮಕ್ಕಕ್ಕೆ ಪೋಲಿಯೋ ತುಳಿಯಿಡುವಣ ಮೂಲಕ ಘನಪಟ್ಟವು ಚಾಲನೆ ಕೊಡ್ತದೆ. ಪೊನ್ನಂಪೇಟೆರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ರ ಟರ್ಫ್ ಫರ್ಮುಲು ಕೈ ಗ್ರೂಪ್ ರಾಧೀನ್ ಹತ್ರ ಕಾವೇರಿ ಇಗ್ಗುತಪ್ಪ ಸ್ಪೋರ್ಟ್ಸ್ ಫೌಂಡೇಶನ್ ಕೂರ್ಗ್ ಚಾಲೆಂಜರ್ಸ್ ಪಿನ್ಯ ಹಾಕಿ ಕೂರ್ಗ್ ಇಂಗಡ ಆದನೆಂಜ ನಡೆದ ಕೈಗ್ ಹಾಕಿ ಕಳಿಕೂಟ ಹತ್ರ ಆಕೇರಿ ಕಳಿಲು ಕೂರ್ಗ್ ಚಾಮರ್ಸ್ ಮಡಿಕೇರಿ ತಂಡಕಾರ ಗದ್ದಿತ್ತು ಚಾಂಪಿಯನ್ಸ್ ಪಟ್ಟ ಪಡೆದತ್ತು. ಅಂದನೆ USC ಬೇರಳಿನಾಡ ತಂಡಕಾರ ದಂಡನೆ ಇನಾಮನ ಪಡೆದತ್ತು. ಬೆಂದು ಕಳಿಕಾರ ವಿಭಾಗತ್ತು ಕಂಬಿರಂಡ ಮಾನವ್ ಮೇಧಪ್ಪ ಇಂಗಕ್ಕೆ ಪ್ಲೇಯರ್ ಆಫ್